ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೆಂಡೆಕಾಯಿ, ಹಾಗಲಕಾಯಿ, ಬದನೆ ಬೆಳೆ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಿ ಮಲ್ಲಾಪುರ ಗ್ರಾಮದ ರೈತರಾದ ಎಂಕೆ ಮಂಜುನಾಥ್ ಅವರೊಡನೆ ಸಂದರ್ಶನ ಕೇಳೋಣ. ನನ್ನ ಹೆಸರು ಮಂಜುನಾಥ್ ಎಂಕೆ, ಪಿ ಮಲ್ಲಾಪುರ ಎಫ್ಡಿ ಹೋಬ್ಳಿ. ನಾನು ಮೂಲತಃ ಕೃಷಿ ಕುಟುಂಬದ ಬಂದಿದ್ರಿಂದ ನಾನು ಕೃಷಿ ಬಂದ ಹೊಸದ್ರಲ್ಲಿ ನಾನು ಎಲ್ಲಾ ತರದ ಆರ್ಗ್ಯಾನಿಕ್ ಅಲ್ಲಿ ಬೆಳೀತಿರಲ್ಲ, ಕೆಮಿಕಲ್ ಅಲ್ಲಿ ಬೆಳೀತಾ ಇದ್ದೆ. ರಾಗಿ, ಮನೆ ಬೇಕಾದ ಉತ್ಪನ್ನಗಳು ಮತ್ತು ಕಮರ್ಷಿಯಲ್ ಆಗಿ ಸೂರ್ಯಕಾಂತಿ ಮತ್ತು ಈರುಳ್ಳಿ, ಹತ್ತಿ ಇವೆಲ್ಲ ಬೆಳೀತಾ ಇದ್ವಿ. 2017 ತನಕ ನಾವು ಇದನ್ನೇ ಬೆಳೀತಾ ಇದ್ವಿ. ವಿಕಾಸನ ಸಂಸ್ಥೆ ಬಂದ ಮೇಲೆ ನಮಗೆ ಒಂದು ಈ ಮುಖ್ಯವಾಹಿನಿಗೆ ನಮ್ಮನ್ನು ಕರ್ಕೊಂಬಂದು ನಮಗೆ ಕೆಲವೊಂದು ಸವಲತ್ತುಗಳನ್ನು ನಮಗೆ ಕೊಟ್ಟರು. ನಾವು ನಮ್ಮಲ್ಲಿ ಒಂದು ಸಂಘ ಸಂಘಗಳು ಮಾಡಿಕೊಂಡು, ಹೆಣ್ಮಕ್ಳು ಸಂಘ ಮಾಡಿಕೊಂಡು ಸಂಸ್ಥೆಯಿಂದ ಕೊಟ್ಟಂತ ಕೆಲವೊಂದು ಇನ್ಸ್ಟ್ರೂಮೆಂಟ್ ಇರ್ಬೋದು, ಕೆಲವೊಂದು ಪರಿಕರಗಳು ಇರ್ಬೋದು, ಅವನ್ನೆಲ್ಲ ಉಪಯೋಗಿಸಿದ ಮೇಲೆ ನಾವು ಬೇರೆ ಏನಾದ್ರು ಬೆಳಿಬೇಕು ಅಂತ ತೀರ್ಮಾನ ಮಾಡಿ ನಾವು ಇವಾಗ ತರಕಾರಿ ಬೆಳೀತಾ ಇದ್ವಿ. ಇವಾಗ ಮುಖ್ಯವಾಗಿ ನಾನು ತರಕಾರಿನೇ ಮುಖ್ಯ ಕಮರ್ಷಿಯಲ್ ಕ್ರಾಪ್ ಆಗಿ. ಏನ್ ತರಕಾರಿಯಲ್ಲಿ ಯಾವ ಬೆಳೆ ಬೆಳೀತೀರಿ? ತರಕಾರಿಯಲ್ಲಿ ನಾನು ಬೆಂಡೆಕಾಯಿ, ಹಾಗಲಕಾಯಿ ಮತ್ತು ಬದನೆಕಾಯಿ ಬೆಳಿತೇನೆ. ಈ ಮೂರು ಎಷ್ಟು ಎಕರೆಯಲ್ಲಿ ಬೆಳೆ? ನಂದು ಒಟ್ಟು ಜಮೀನು 3 ಎಕರೆ 26 ಗುಂಟೆ ನನ್ನ ಜಮೀನು ಇದೆ. ಅದರಲ್ಲಿ ತರಕಾರಿಗಾಗಿ 1 ಎಕರೆ 30 ಗುಂಟೆ ಮೀಸಲು ತೆಗೆದಿದ್ದೇನೆ. ಇನ್ನು 2 ಎಕರೆಯಲ್ಲಿ ಮನೆಗಾಗುವಷ್ಟು ರಾಗಿ 1 ವರ್ಷ 1 ಎಕರೆಯಲ್ಲಿ, 1 ಎಕರೆಯಲ್ಲಿ ಹತ್ತಿ ಬೆಳಿತೇನೆ ಕಮರ್ಷಿಯಲ್ ಆಗಿ. ನೆಕ್ಸ್ಟ್ ಇಯರ್ ಹತ್ತಿ ಹಾಕಿದ್ದೊಲಕ್ಕೆ ರಾಗಿ ಹಾಕ್ತೇನೆ, ರಾಗಿ ಹಾಕಿದೊಲಕ್ಕೆ ಹತ್ತಿ ಹಾಕ್ತೇನೆ. ಅದು ಡ್ರೈ ಲ್ಯಾಂಡ್. ನೀರಾವರಿಯಲ್ಲಿ 1 ಎಕರೆ 30 ಗುಂಟೆ ಏನಿದೆ ಇದರಲ್ಲಿ ಮುಂಗಾರು ಹಂಗಾಮು ಅಂದ್ರೆ ಮೇ ತಿಂಗಳಲ್ಲಿ 30 ಗುಂಟೆ ಆಯ್ಕೆ ಮಾಡ್ಕೊಂತೀನಿ. 30 ಗುಂಟೆಯಲ್ಲಿ 15 ಗುಂಟೆ ಬದನೆಕಾಯಿ ಹಾಕ್ತೀನಿ. ನಿನ್ನ 5 ಇಲ್ಲ 6 ಗುಂಟೆ ಬಾಗಲಕಾಯಿ ಹಾಕ್ತೀನಿ. ಇನ್ನ ಉಳಿದು ಬೆಂಡೆ ಗಿಡ ಹಾಕ್ತೀನಿ. ಈ ತಳಿಗಳಿಗೆ ಬಂದ್ರೆ ಈಗ ಹಾಗಲಕಾಯಿ, ಬೆಂಡೆಕಾಯಿ ಮತ್ತೆ ಬದನೆಕಾಯಿ, ಯಾವ ತಳಿ ಇದು? ಜವಾರಿ ತಳಿನೋ ಇಲ್ವೇ ಹೈಬ್ರಿಡ್ ತಳಿನ ಅಂತ? ನಾನು ಜವಾರಿ ತಳಿ ಆಯ್ಕೆ ಮಾಡ್ಕೊಂಡು ಹೈಬ್ರಿಡ್ ಆಗಿ ಆಯ್ಕೆ ಮಾಡ್ಕೊಂಡಿದೀನಿ. ಬದನೆ ಬಂದು ನಾವು ಧ್ರುವ ಅಂತ ಒಂದು ಕಂಪನಿ ಆಯ್ಕೆ ಮಾಡ್ಕೊಂಡಿದ್ದೇವೆ. ಮತ್ತೆ ಬೆಂಡೆಕಾಯಿ ಬಂದು ನಾವು ಸಾಯಬ ಅಂತ ಒಂದು ಕಂಪನಿ ಇದೆ, ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಇನ್ನೊಂದು ಪ್ರಗತಿ ಅಂತ ಹಾಗಲಕಾಯಿ ಆಯ್ಕೆ ಮಾಡ್ಕೊಂಡಿದ್ದೇವೆ, ಚೆನ್ನಾಗಿ ಇಳುವರಿ ಬರ್ತದೆ. ಇಷ್ಟು ನಾನು ಪ್ರತಿ ಇಯರ್ ಅಲ್ಲಿ 3 ಬ್ಯಾಚ್ ಮಾಡ್ತೇನೆ. ಮೇ ತಿಂಗಳಲ್ಲಿ 1 ಬ್ಯಾಚ್ ಮಾಡ್ತೇನೆ, ಇನ್ನ 30 ಗುಂಟೆಯಲ್ಲಿ ನಾನು ಆಗಸ್ಟ್ ಅಲ್ಲಿ ಮಾಡ್ತೇನೆ, ಇನ್ನ ನೆಕ್ಸ್ಟ್ ಇನ್ನೊಂದು 30 ಗುಂಟೆಯಲ್ಲಿ ಅಕ್ಟೋಬರ್ ಅಲ್ಲಿ ಮಾಡ್ತೇನೆ. ಅದನ್ನೇ ನಾವು ಸೈಕಲ್ ಮಾಡಿ ಪ್ರತಿ ವರ್ಷ ಬೆಳೆ ಕ್ರಾಪ್ ಚೇಂಜ್ ಮಾಡ್ಕೊಂಡು ಈ ವರ್ಷ ಮಾಡಿದ್ದು ಬೇರೆ, ಇನ್ನೊಂದು ವರ್ಷದ್ದು ಬೇರೆ ಬೇರೆ ಬೇರೆ. ನಾನೀಗ ಇದು 3 ಸೀಸನ್ ಅಂದ್ರೆ 3 ಇದರಲ್ಲಿ ಇದು 3 ಏನ್ ಹೇಳ್ತೀವಿ ನಾವು, ಖರೀಫ್, ರಬ್ಬಿ ಮತ್ತೆ ಬೇಸಿಗೆ ಅಂತ ಹೇಳ್ತೀವಲ್ಲ, ಹಿಂಗಾರು, ಮುಂಗಾರು, ಬೇಸಿಗೆ, ಈ 3 ಋತುಮಾನಗಳಲ್ಲಿ ಇದೇ ಬೆಳೆ ಬೆಳೆದ ನೀವು? 3 ಋತುಮಾನಲ್ಲಿ ನಾವು ಆರ್ಥಿಕವಾಗಿ ಬೇಕಾದ್ರಿಂದ ಇದೇ ಬೆಳೆ ಬೆಳೀತಾರೆ. 3 ಸ್ವಲ್ಪ ನಾನು ಹಾಕೋದ್ರಿಂದ ಅದಕ್ಕೆ ಕಟಾವ್ ಬಂದ ತಕ್ಷಣ ಇನ್ನೊಂದು ಕ್ರಾಪ್ ಮಾಡ್ತೇನೆ, ಇನ್ನೊಂದು ಕಟಾವ್ ಬಂದ ತಕ್ಷಣ ಇನ್ನೊಂದು ಕ್ರಾಪ್ ಮಾಡ್ತೇನೆ. ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಯಾವ ಬೆಳೆ ಇಡೋದಿಲ್ಲ, ಆವಾಗ ಸಂಪೂರ್ಣವಾಗಿ ಮಾಗಿ ಮಾಡಿ ಬೇಸಿಗೆಯಲ್ಲಿ ನಾವು ಬಿಸಿಲಿಗೆ ಒಣಗಲಿಕ್ಕೆ ಭೂಮಿ ಬಿಡ್ತೇವೆ. ಆದ ಆ ಬಿಟ್ಟಂತ ಸಂದರ್ಭದಲ್ಲಿ ನಮ್ಮಲ್ಲಿ ಸಿಕ್ಕಂತ ಬ್ಯಾಕ್ಟೀರಿಯಾಗಳಿರ್ಬೋದು, ಮೊಟ್ಟೆಗಳಿರ್ಬೋದು, ಕೋಶಗಳೆಲ್ಲ ಸತ್ತೋಂಗ ಆಳವಾಗಿ ಉಳುಮೆ ಮಾಡಿ ನಾವು ಬೇಸಿಗೆಯಲ್ಲಿ ಕಂಪ್ಲೀಟಾಗಿ ಡ್ರೈ ಮಾಡಿಬಿಡ್ತೇವೆ. ಮತ್ತೆ ಏಪ್ರಿಲ್ ಮುಂಗಾರು ಮಳೆ ಪ್ರಾರಂಭದ ತಕ್ಷಣವೇ ಮತ್ತೆ ಶುರು ಮಾಡ್ತೇವೆ. ಈಗ ಈ ಒಂದು ಪರಿಸರಕ್ಕೆ, ಕಡೂರು ತಾಲೂಕಿನ ಒಂದು ಪರಿಸರಕ್ಕೆ ಬಂದರೆ ನೀರಿನ ಒಂದು ಲಭ್ಯತೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ನಾವು ಬೋರ್ ಕೊರಿಸಬೇಕಂತಂದ್ರೆ ಈಗ ಹೇಳ್ತಾರೆ ಸರ್ ಆಳ ಹೋಗ್ಬೇಕು, ನಾವು ಬಹಳ ಎಷ್ಟು ಹೋದ್ರು ನೀರು ಸಿಗೋದಿಲ್ಲ ಅಂತ ಒಂದು. ಬಟ್ ಈ ಸಲ ಈ ಬಾರಿ ಮಳೆ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿ ಆಗಿದೆ, ನಿಮ್ಮ ಒಂದು ಅನುಭವದಲ್ಲಿ ಏನ್ ಹೇಳಿ? ನಮ್ಮಲ್ಲಿ 2016 ಮತ್ತು 2017 ತುಂಬಾ ಕಷ್ಟಕರದ ಸಮಯ ಅನುಭವಿಸಿದ್ದೇವೆ. ಅವತ್ತಿದ್ದಂತ ಕೊಳವೆಗಳೆಲ್ಲ ಬತ್ತಿ ಹೋಯ್ತು, ಅವತ್ತಿನ ಆರ್ಥಿಕ ತುಂಬಾ ನಷ್ಟ ಅನುಭವಿಸಿ ನಾ ಅದ ನಂತರ ಬಂದ ಮಳೆಯಲ್ಲಿ ಸ್ವಲ್ಪ ಸುಧಾರಿಸಿದ್ವಿ. ಅಷ್ಟೊತ್ತಿಗೆ ನಮ್ಮ ವಿಕಾಸನ ಸಂಸ್ಥೆ ನಮ್ಮಲ್ಲಿ ದೇವ್ರ ತರ ಬಂದು ನಮ್ಮಲ್ಲಿ ನಮ್ಮ ಹೊಲಗಳಿಗೆ ಡ್ರೈ ಲ್ಯಾಂಡ್ ಗಳಿಗೆಲ್ಲವ ಬದು ಬಂಡಿಂಗ್ಸ್, ಚೆಕ್ ಡ್ಯಾಮ್ಸ್ ಮತ್ತು ಕೃಷಿ ಹೊಂಡಗಳು ಮಾಡಿಕೊಟ್ಟು ನಮ್ಮಲ್ಲಿ ಇವತ್ತು ಬರಡು ಬಿದ್ದ ಭೂಮಿ ಇವತ್ತು ಅಚ್ಚ ಹಸಿರಾಗಿದೆ. ಮತ್ತೆ ಸೀಪೇಜ್ ವಾಟರ್ ಇಂಪ್ರೂವ್ ಆಗಿದೆ ನಮ್ಮ ಸಂಸ್ಥೆ ಬಂದ ಮೇಲೆ. ಇದುವರೆಗೂ ಇದ್ದಂತ ಟೈಮಲ್ಲಿ ನಮ್ಗೆ ಯಾವುದೇ ಸರ್ಕಾರದ ಸವಲತ್ತು ಇಲ್ದರೆ ಬಿದ್ದ ನೀರು ಹೋಗಕ್ ಕೈ ಬಿಟ್ಟಲ್ಲವ, ಎಲ್ಲ ವೇಸ್ಟ್ ಆಗಿ ಹೋಗ್ತಿತ್ತು. ನಮ್ಗೆ ಅಂತರ್ಜಲ ಇಂಪ್ರೂವ್ ಆಗಿರಲ್ಲ. ವಿಕಾಸನ ಸಂಸ್ಥೆ ಮತ್ತು KKS ಬಂದ ಮೇಲೆ ನಮ್ಮಲ್ಲಿ ಈಗಲೂ ವಿಸಿಟ್ ಮಾಡಬಹುದು ನಮ್ಮ ಫೀಲ್ಡ್ ಗೆ. ಅವರು ಬಂಡಿಂಗ್ಸ್ ಮತ್ತೆ ಭಾವಿತ್ಯ ಕೋಟ್ ಮೇಲೆ ಇವತ್ತು ನಮ್ಮಲ್ಲಿ ಅಂತರ್ಜಲ 100% ಇಂಪ್ರೂವ್ ಆಗಿದೆ. ಮಣ್ಣಿನ ಒಂದು ನಿರ್ವಹಣೆ ವಿಚಾರಕ್ಕೆ ಬಂದ್ರೆ ಮಣ್ಣು ಯಾವ ರೀತಿ ಇದೆ ಸರ್, ಇದು ಆರೋಗ್ಯವಂತವಾಗಿದೆ ಅಂತ ಹೇಳ್ತೀರಾ ನಿಮ್ದು? ನಾವು ಕೆಮಿಕಲ್ ಗೊಬ್ಬರ ಉಪಯೋಗಿಸೋದು ಬಿಟ್ಟ ಮೇಲೆ ನಾವು ಕೌಡನ್ಸ್ ಜಾಸ್ತಿ ಉಪಯೋಗಿಸ್ತೇವೆ, ದನಿಂಗ್ ಗೊಬ್ಬರ ಮತ್ತೆ ಕೊಟ್ಟಿ ಇದು ಕೆರೆ ಉಳಿದೆಲ್ಲ ಅದನ್ನು ಉಪಯೋಗಿಸ್ತೇವೆ. ಅದನ್ನು ಉಪಯೋಗಿಸಿ ನಾವು ಬೆಳೆ ಪರ್ಯಾಯ ಬೆಳೆ ಮಾಡೋದ್ರಿಂದ ನಮಗೆ ಆತರ ನಮ್ಮ ಭೂಮಿ ಹಾಳಾಗಿದೆ ಅಂತ ನಮ್ಗೆ ಎಂದೂ ಅನಿಸಿಲ್ಲ. ನಮ್ಮಲ್ಲಿ ಸಂಸ್ಥೆಯವರು ಕೆಲವೊಂದು ವಿಸಿಟ್ ಹಾಕಿದ್ದಾರೆ ನನಗೆ. ಮತ್ತೆ ಈ ಚಿಕ್ಕಮಗಳೂರು ಜಿಲ್ಲಾ ಹಬ್ಬದಲ್ಲಿ ತರಕಾರಿಗೆ ಪ್ರಥಮ ಬಹುಮಾನ ಬಂದಿದೆ. ನಾನು 3 ತರಕಾರಿ ಕೊಟ್ಟಿದ್ದೇನೆ. ನನಗೆ ಅಲ್ಲಿ ನಾನು ತರಕಾರಿ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ನನಗೆ ಪ್ರಥಮ ಬಹುಮಾನ ಕೊಟ್ಟು ನಮಗೆ ಪ್ರಶಸ್ತಿ ಮತ್ತು ಮೊಮೆಂಟಮ್ ಕೊಟ್ಟರು. ಆಮೇಲೆ ಮತ್ತೆ ಸಹಾಯ ನಮಗೆ ತೋಟಗಾರಿಕೆ ಇಲಾಖೆಯವರು ತುಂಬಾ ಚೆನ್ನಾಗಿ ಇದು ಮಾಡಿಸಿದಕ್ಕೆ ನಮಗೆ ಒಂದು 3,000 ರೂಪಾಯಿ ಸಹಾಯಧನ ಕೊಟ್ಟರು. ಇದು ಏನು ತಾಲೂಕು ಮಟ್ಟದಲ್ಲಿ ಆಯ್ಕೆ ಮಾಡಿದ್ರು? ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿದ್ರು. ಜಿಲ್ಲಾ ಮಟ್ಟದಲ್ಲಿ ಈ ವರ್ಷ ಹೋದ ವರ್ಷ ಜಿಲ್ಲಾ ಹಬ್ಬ ಆಯ್ತು ಒಂದು ಚಿಕ್ಕಮಗಳೂರು ಜಿಲ್ಲಾ ಉತ್ಸವ ಅಂತ ನಮ್ಮ ಅವತ್ ಮಾಡಿದ್ರು. ಅವತ್ತು ನಮಗೆ ಭಾಗವಹಿಸಿ ಕೇಳಿದ್ರು. ನಾನು ಅಷ್ಟೂ ತರಕಾರಿ ಭಾಗವಹಿಸಿ ನನಗೆ ಒಂದು ಪ್ರಥಮ ಬಹುಮಾನ ಕೊಟ್ಟಿದ್ರಲ್ಲಿ. ಈಗ ಇದಕ್ಕೆ ಪ್ರಮುಖವಾಗಿ ತಾವು ತರಕಾರಿ ಬೆಳೆ ಬೆಳೀತಾ ಇದ್ದೀರಾ ಮನೆಗೋಸ್ಕರ? ಹತ್ತಿ ಮತ್ತು ರಾಗಿ. ರಾಗಿ ಇದು ಮಾರ್ಕೆಟಿಗೆ ಬಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಸ್ವಂತ ಮಾರ್ಕೆಟಿಂಗ್ ಮಾಡ್ತೀವಿ. ನಾವು ಕಡೂರಿಗೆ ಬಂದ್ರು ನಾವು ನೇರ ತಂದು ನಾವು ದಲ್ಲಾಳಿ ಕೊಡೋದಿಲ್ಲ. ನೇರ ನಾವು ಮತ್ತು ವರ್ತಕರ ಮಧ್ಯೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ನಾವು ನೇರ ಮಾರ್ತೀವಿ. ನಾವು 15 ಕ್ವಿಂಟೆ 20 ಕ್ವಿಂಟೆ ಮಾಡೋದ್ರಿಂದ ನನಗೆ ಎಷ್ಟು ಹೊತ್ಕೊಂಡು ಹೋಗಕ್ಕಾಗುತ್ತೆ ಅಷ್ಟು ನೇರ ಕೊಟ್ಟು ಬರ್ತೇನೆ. ನಾನು ಯಾವುದೇ ಮಧ್ಯವರ್ತಿಕೆಯಲ್ಲಿ ಕೊಡೋಕಿಲ್ಲ. ಈಗ ಒಳಸೂರುಗಳಿಗೆ ಬಂದ್ರೆ ಯಾವ್ದೆಲ್ಲ ಒಂದು ಈ ಬೆಳೆಗೆ ಒಳಸೂರುಗಳನ್ನು ನೀವೇ ತಯಾರು ಮಾಡ್ಕೊಂಡ್ ಬಿಟ್ಟು ಹಾಕ್ತಿರೋ, ಇಲ್ಲ ಈಗ ರೆಡಿಮೇಡ್ ಅಂತೂ ಸುಮಾರು ಇದಾವೆ ಮಾರ್ಕೆಟ್ ಅಲ್ಲಿ, ಅದನ್ನ ಖರೀದಿ ಮಾಡ್ಕೊಂಡ್ ಬಂದು ಇದ್ ಮಾಡ್ತೀರಾ? ಗೊಬ್ಬರ ನಾನು ಅತಿ ಹೆಚ್ಚು ಕೌಡಂಗೆ ಜಾಸ್ತಿ ಉಪಯೋಗಿಸ್ತೇನೆ. ಕೌಡಂಗೆ ತಿಪ್ಪೆ ಗೊಬ್ಬರ ಹಾಕ್ತೇನೆ. ಮತ್ತೆ ನಮ್ಮ ಸಂಸ್ಥೆಯವರು ಪ್ರತಿ ವರ್ಷ ಒಂದ್ 4 ಮೂಟೆ ಆರ್ಗಾನಿಕ್ ಇದ್ರ ಗೊಬ್ಬರ ಕೊಟ್ಟಿದ್ದಾರೆ. ಇದು ಗೊಬ್ಬರ ಈ ತರದ ಗೊಬ್ಬರ ಕೊಟ್ಟು ನಮಗೆ ಉತ್ತೇಜನ ಕೊಟ್ಟಿದ್ರಿಂದ ನಾನು ಜಾಸ್ತಿ ಅದನ್ನು ಉಪಯೋಗಿಸಿ ಬೆಳಿತಾನೆ. ನಾನು ಬೆಳೆದಂತ ಬೆಳೆ ಪ್ರೇತ್ಯವೀಕ್ಷಣೆಗೆ ಬಂದಾಗ ನಮ್ಮ ಸಂಸ್ಥೆಯವರು ಬಂದಿದ್ದಾರೆ. ನಂದು ಒಂದು ಬೆಂಡೆ ಗಿಡ 10 ಅಡಿ ಬೆಳೆದಿದ್ದೇನೆ. ಕೆಲವೊಂದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ, ವಿಡಿಯೋಸ್ ಇದೆ. ಸರ್ ಎಲ್ಲ ವಿಸಿಟ್ ಮಾಡಿದ್ರು, ನಮ್ಮ ವಿಕಾಸ ಸಂಸ್ಥೆಯಿಂದ ವರ್ಗಿ ಸರ್ ಇರ್ಬೋದು, ನಮ್ಮ ಆರ್ಗನೈಸರ್ಸ್ ಇವರೆಲ್ಲ ಬಂದು ವಿಸಿಟ್ ಮಾಡಿದ್ದಾರೆ ನಮ್ಮ ತರಕಾರಿ ತೋಟನೆಲ್ಲವ. ಅವಾಗ ತುಂಬಾ ಅಪ್ಸೆಟ್ ಮಾಡಿದ್ದಾರೆ. ಇದು ಏನು ಸಾವಯವದಲ್ಲಿ ಇಷ್ಟೊಂದು ಉದ್ದ ಬಂತು ಅಂತ ಹೇಳ್ತೀರಾ? ಹೇಗೆ ಇದು ತಿಪ್ಪೆ ಗೊಬ್ಬರದ ಒಂದು ಇದರ ಪೌಷ್ಟಿಕಾಂಶ ಅಂತ ಹೇಳ್ತೀರಾ? ಹೌದು. ತಿಪ್ಪೆ ಗೊಬ್ಬರ ಹಾಕಿದ್ರಿಂದ ಏನಾಗುತ್ತೆ ಅಂದ್ರೆ ನಾನು ಅದು ಅತಿ ಹೆಚ್ಚು ನೀರು ಕೇಳಕ್ಕಿಲ್ಲ. ಈಗ ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ತಿಂಗಳಲ್ಲಿ 4 ಸತಿ ನೀರು ಕೊಡಬೇಕು. ತಿಪ್ಪೆ ಗೊಬ್ಬರ ಬೆಳೆದ್ರಿಂದ 2 ಸತಿ ಕೊಟ್ಟರು ಆಗೋದಿಲ್ಲ. ಜಾಸ್ತಿ ಮಳೆಗಾಲ ಆದ್ರೆ ಯಾವುದೇ ಕಣಕ್ಕೆ ಪೈರು ಎದುರದಂಗೆ ಎಷ್ಟು ಫಲವತ್ತ ಎಷ್ಟು ಸಮೃದ್ಧಿಯಾಗಿ ಬೆಳೀತಿದೆ. ಇದು ಮಣ್ಣಿನ ಒಂದು ಪರೀಕ್ಷೆ ಮಾಡೋಕೆ ಒಂದು ಸಮಯ ಬಂದಾಗ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಉಪಯೋಗ ಇದೆಯಾ ಇಲ್ಲ ಅಂತ ಹೇಳ್ತೀರಾ ಮಣ್ಣಿನ ಪರೀಕ್ಷೆ? 2017 ಈಚೆಗೆ ನಮ್ಮಲ್ಲಿ ಒಂದು NMC ಕಂಪನಿ ಒಂದು ಸ್ಕ್ವಾಶ್ ಕುಂಬಳ ಅಂತ ಒಂದು ತಳಿ ಕೊಡ್ತಾ ಇದ್ರು. ನಮ್ಮಲ್ಲಿ ಎಲ್ಲ ಬೆಳೀತಾ ಇದ್ರು, ನಾವು ಅದನ್ನೇ ಬೆಳೀತಾ ಇದ್ವಿ. ಅವರು ನಮ್ಗೆ ಏನ್ ಸಜೆಸ್ಟ್ ಮಾಡೋರು ಅಂತಂದ್ರೆ ಫಸ್ಟ್ ಬೀಜ ಹಾಕೋದ್ಕಿಂತ ಮೊದಲು ಇಷ್ಟೇ ಕೆಮಿಕಲ್ ಗೊಬ್ಬರ ಹಾಕ್ಬೇಕು ಅಂತ ಶಿಫಾರಸ್ ಮಾಡೋರು. ಅಷ್ಟು ಗೊಬ್ಬರ ಹಾಕ್ತಿದ್ವಿ. 20 ಡೇಸ್ಗೆ ಇಷ್ಟ ಹಾಕ್ಬೇಕು. ಆಮೇಲೆ ಕ್ರಾಸಿಂಗ್ ಮಾಡೋದಾಗ್ತಿದ್ಲು ಕ್ವಾಶ್ ಅದು, ಅವಾಗ ಕ್ರಾಸಿಂಗ್ ಆದ್ಮೇಲೆ ಇಷ್ಟ ಹಾಕ್ಬೇಕು. ಅದಾದ ನಂತರ ಮುಗಿದ್ಮೇಲೆ ಇಷ್ಟ ಹಾಕ್ಬೇಕು ಅಂತೇಳಿ 1 ಎಕರೆಗೆ ಬಂದು 5-10 ಚೀಲ ಗೊಬ್ಬರ ಸಸಿಸ್ ಮಾಡೋರು. ನಾನು ಈ ತರಕಾರಿ ಬೆಳೆಯ ಪ್ಲಾಟ್ ಅಲ್ಲಿ ನಾನು 3-4 ಬೆಳೆ ಕುಂಬಳ ಬೆಳೆದೆ. ನಂದು 50 ಗಿಡ ತೆಂಗಿನ ತೋಟ ಅವತ್ತು ಬರ್ರಾಗ ಹೋಯ್ತು. ಒಂದ್ ಕ್ರಾಪಿಗೆ 10 ಮೂಟೆ ಗೊಬ್ಬರ ಅಂತಂದ್ರೆ ಅದು ಜಾಸ್ತಿ ಆಗಿ ನನ್ನ ಹೊಲ ಅಷ್ಟು ಕೆಮಿಕಲ್ ಆಗಿ ನನಗೆ ಬೆಳೆ ಬರದಂತ ಪರಿಸ್ಥಿತಿ ಬಂದೋಗಿತ್ತು. ಅದನ್ನ ತೆಂಗಿನ ತೋಟ ಉಳಿಸ್ಕೊಳಕ್ಕಾಗಿ ನಾನು ಏನ್ ಮಾಡಿದೆ, ಆ ವರ್ಷ ಬೇಸಿಗೆ ಒಳಗೆ ನಮಗೆ ಲಾಕ್ಡೌನ್ ಅಲ್ಲಿ ಒಂದು ರಜಾ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ನಾನು ನನ್ನ ಮಗ ಸೇರ್ಕೊಂಡು 1 ತೆಂಗಿನ ಮರಕ್ಕೆ 1.5 ವಂಗೆಸೊಪ್ಪು ಅವತ್ತು ಹಾಕ್ಬಿಟ್ಟು ನಾನು ಇವತ್ತು ತೆಂಗಿನ ಮರವ ಮತ್ತೆ ವಾಪಸ್ ಪಡ್ಕೊಂಡು ಅದರಲ್ಲಿ ಈಗ ತರಕಾರಿ ಕನ್ನೋಟ ತರಕಾರಿ ಬೆಳೀತಾ ಇದ್ದೀನಿ. ಇದು ತೆಂಗಿನ ಮರಗಳು ಎಷ್ಟು ಬದುಗಳ ಮೇಲೆ ಹಾಕಿದ್ರು? ಇಲ್ಲ ನಾವು ನಮ್ಮಲ್ಲಿ ಬದುಗಳು ಹಾಕಲ್ಲ. ಎಕರೆಗೆ 40 ಗಿಡ ಅಂತ 30-30 ಅಡಿ ಹಾಕಿರೋ ಬದುವೆಲ್ಲ ಎಲ್ಲ ತೋಟದಲ್ಲೆಲ್ಲ ತೆಂಗಿನ ಗಿಡ, ತೆಂಗಿನದಲ್ಲೇ ನಾವು ಅಡಿಷನಲ್ ಕ್ರಾಪ್ ಆಗಿ ವೆಜಿಟೇಬಲ್ ಬೆಳೀತಾ ಇರೋದು ತೆಂಗೊಳಗೆ. ಹೌದು. ತೆಂಗಿನ ಜೊತೆಗೆ ಅಡಿಕೆ ಕೂಡ ಇದೆಯಾ? ಇಲ್ಲ ನಾವು ಅಡಿಕೆ ಮಾಡಿಲ್ಲ. ನಾವು ಅಡಿಕೆ ಮಾಡ್ಲಿಕ್ಕೆ ನಮಗೆ ನಮ್ದಿನ ಅಂತ ಏನು ಏರಿಯಾ ಮಾಡಿದ್ ಇತ್ತೀಚಿಗೆ ಮಾಡ್ತಾ ಇದಾರೆ, ಮುಂದೆ ನೋಡಬಹುದು ಮಾಡ್ತೀನ ಬಿಟ್ಟು ಗೊತ್ತಿಲ್ಲ. ಇನ್ನ ಎಲ್ಲರೂ ಮಾಡಿದ್ರೆ ಹೋಗೋದು, ನಮಗೆ ಒಂದು ನೀರಿನ ಲಭ್ಯತೆ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ. ಈಗ ಈ ಒಂದು ತರಕಾರಿ ಬೆಳೆಯಲ್ಲಿ ನೀವು ಬೇಡಿಕೆಗಳು ಅನುಗುಣವಾಗಿ ಬೆಳಿತಿರೋ, ಇಲ್ಲ ಬೆಳೆದ್ ಬಿಟ್ಟಾದ್ಮೇಲೆ ಅದನ್ನ ಪೂರೈಕೆ ಮಾಡೋ ಒಂದು ವ್ಯವಸ್ಥೆ ಹೇಗೆ? ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ನಾನು ಮೇ ಮತ್ತು ಆಗಸ್ಟ್ ಮತ್ತು ಅಕ್ಟೋಬರ್ ಅಲ್ಲಿ ಬೆಳೆಯೋದ್ರಿಂದ ನನಗೆ ನಾನು ನಮ್ಮಲ್ಲಿ ಇರೋದು ಫ್ಯಾಮಿಲಿ ನಾನು ನನ್ನ ಹೆಂಡತಿ ಇದ್ದೆ. ನಾವು ಯಾವುದೇ ಲೇಬರ್ಸ್ ಉಪಯೋಗಿಸ್ದಂಗೆ ನಾವು ನಮ್ಮ ತರಕಾರಿ ಸೋಯಿಂಗ್ ಮಾಡೋದ್ರಿಂದ ಹೇಳ್ಬೋದು, ಹಾಕೋದ್ರಿಂದ ಹೇಳ್ಬೋದು, ಕೊಯ್ಯೋದು ಎಲ್ಲ ನಾವೇ ಆರ್ಡರ್ ಮಾಡ್ಕೊಳ್ತೀವಿ, ಊಟ ಮಾಡ್ಕೊಳ್ತೀವಿ, ಹೋಗಿ ತರಕಾರಿ ಕೊಯ್ಕೊಂತೀವಿ, ಮನೆಗೆ ತರ್ತೀವಿ, ನಾನು ನೈಟ್ ಮಾರ್ಕೆಟ್ ಮಾಡ್ತೀನಿ, ಮನೆಗೆ ಬರ್ತೀನಿ ಅಷ್ಟೇ. ನಾವು ಯಾವುದೇ ಲೇಬರ್ಸ್ ಉಪಯೋಗಿಸಿಲ್ಲ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಳ್ತೀವಿ, ಅಷ್ಟು ಮಾರ್ಕೆಟಿಗೆ ತಗೊಂಡೋಗ್ತೀವಿ. ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿಯಿಂದ ನಿಮಗೆ ಸಹಕಾರ ಸಿಕ್ಕಿದೆ? ನಮಗೆ ತೋಟಗಾರಿಕೆಯಿಂದ ಇರಬಹುದು, ಕೃಷಿ ಇಲಾಖೆಯಿಂದ ನಾವು ಯಾವ ಸಹಕಾರ ಕೇಳಿಲ್ಲ, ನಾವು ಸ್ವಂತಕ್ಕೆ ಸ್ವಂತ ಮಾಡ್ತಾ ಇದ್ದೀವಿ. ಸ್ವಂತ ಮಾಡ್ತಾ ಇದ್ದೀರಾ? ಜೊತೆಗೆ ವಿಕಾಸನ ಸಂಸ್ಥೆ ಕೂಡ ನಿಮ್ಮ ಒಂದು ಕೃಷಿಗೆ ಬೆನ್ನೆಲುಬಾಗಿ ನಿಂತಿದೆ. ವಿಕಾಸನ ಸಂಸ್ಥೆ ಕೃಷಿಗೆ ಪೂರಕವಾಗಿ, ನಮಗೆ ರೈತರಿಗೆ ಪೂರಕವಾಗಿ, ನಮಗೆ ಏನೇನು ಸವಲತ್ತು ಕೊಡಬೇಕು, ನಮಗೆ ಕುರಿ ಕೊಡಿಸಿದರೆ ನಮಗೆ ಆರ್ಥಿಕವಾಗಿ ಇದ್ ಮಾಡ್ಲಿಕ್ಕೆ, ನಮಗೆ ಕೋಳಿ ಕೊಟ್ಟಿದ್ದಾರೆ, ನಮ್ಮನಲ್ಲಿ ಒಂದು 40 ಕೋಳಿ ಇದೆ, ಸ್ಥಳೀಯ ನಟಿ ಕೋಳಿ, ಅದನ್ನ ನಾವು ಆರ್ಥಿಕ ಉಪಯೋಗಿಸ್ಕೊಂಡು ಪ್ರತಿ ದಿವಸ ಒಂದು 10-12 ಮೊಟ್ಟೆ ಇಡ್ತೀವಿ ನಮ್ಮಲ್ಲಿ ಕೋಳಿ, ಅದನ್ನ ಒಂದು 15 ರೂಪಾಯಿ ನಂಗೆ ನಾವು ಸೇಲ್ ಮಾಡ್ತೇವೆ ಡೈಲಿ. ಅದನ್ನ ಮನೆ ಮುಗಿಸ್ಕೊಂಡು ನಾವು ಗಂಡ ಹೆಂಡತಿ ತೋಟದಲ್ಲಿ ಕೆಲಸ ಮಾಡ್ಕೊಂತೀವಿ, ಮನೆಗೆ ಬರ್ತೀವಿ, ಯಾವ ಲೇಬರ್ಸ್ ಇಲ್ಲ, ಮನೆ ಕೆಲಸ ತಕ್ಷಣ ತೋಟಕ್ಕೆ ಹೋಗ್ತೀವಿ, ತೋಟದಿಂದ ಮನೆಗೆ ಬರ್ತೀವಿ. ನಾವು ಲಾರಿ ಲೋಡಷ್ಟು ಬೆಳೆಯಲ್ಲ, ನಮಗೆ ಎಷ್ಟು ಮಾರ್ಕೆಟ್ ಹಾಕುತ್ತೆ ಅಷ್ಟು ಮಾತ್ರ ಬೆಳಿತೀವಿ, ಕೊಡ್ತೀವಿ, ಬರ್ತೀವಿ, ಯಾವ ದಲ್ಲಾಳಿ ಕೊಡಲ್ಲ. ಈಗ ಖರ್ಚು ವೆಚ್ಚಕ್ಕೆ ಬಂದ್ರೆ ಎಷ್ಟು ಖರ್ಚು ಬರ್ತದೆ? ನಾನು ನಮ್ಮ 30 ಕುಂಟೆ ಮಾಡೋದ್ರಿಂದ ಒಂದು 50 ಕೆಜಿ ಫಸ್ಟ್ ಸೋಯಿಂಗ್ ಮಾಡುವಾಗ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕ್ಬೋದು, ಕೌಡಂಗ್ ಜಾಸ್ತಿ ಉಪಯೋಗಿಸಿದ ನಾನು ಅಮ್ಮ ಬಂದ್ರೆ ಒಂದು ಇನ್ನೊಂದು ಮೂಟೆ ಗೊಬ್ಬರ ಹಾಕ್ಬೋದು, ಯೂರಿಯಾ ಒಂದ್ ಚೀಲ, ಡಿಎಪಿ ಒಂದ್ ಚೀಲ, ಅಷ್ಟರಲ್ಲಿ ನಾನು 30 ಕುಂಟೆ ತರಕಾರಿ ಬೆಳೆ ಆಗೋಗುತ್ತೆ. ಈಗ ಈ ಒಂದು ತರಕಾರಿ ಬೆಳೆಯಲ್ಲಿ ನಾವು ಕಂಡುಕೊಂಡಿರೋ ಹಾಗೆ ರಾಸಾಯನಿಕ ಕ್ರಮದಲ್ಲಿ ಏನ್ ಬೆಳೀತಾರೆ ನಮ್ಮ ರೈತರು, ಅದರಲ್ಲಿ ಸುಮಾರು ಅಂದ್ರೆ ಕೀಟ ಮತ್ತು ರೋಗಗಳು ತುಂಬಾನೇ ಇರ್ತದೆ ಈ ಬದನೆಕಾಯಲ್ಲಿ ಅಂತೂ ತುಂಬಾನೇ, ಜೊತೆಗೆ ಇತ್ತಿತ್ತಲೆಗೆ ಬೆಂಡೆಕಾಯಲ್ಲೂ ಕೂಡ ಅದು ಸಮಸ್ಯೆ ಕಾಣಿಸ್ಕೊಂಡಿದೆ. ನೀವೇನ್ ಹೇಳ್ತೀರಾ ಸರ್? ನಾವ್ ಅಂದ್ಕೊಂಡಂಗೆ ನಾವಂತ ರೋಗ ಏನೆಂದು ಎದುರಿಸಿಲ್ಲ, ನಾವು ಸಮ್ಮರ್ ಬೆಳೆ ಬೆಳೆಯೋದ್ರಿಂದ ನಾವಲ್ಲಿ ಅಂತ ದೊಡ್ಡ ಈ ಎಲ್ಲಾರು ಒಂದೇ ಬೆಳೆಯೋದ್ರಿ ಬೆಳೆಯಲ್ಲಿ ಬೇರೆ ಬೇರೆ ಕ್ರಾಪ್ ಬೆಳೆದ್ರಿಂದ ಅಂತ ನಮಗೆ ದೊಡ್ಡ ಸಮಸ್ಯೆ, ಕೀಟನಾಶಕ ಕ್ರಿಮಿ ಕೀಟಗಳಿಂದ ಅಂತ ಬಾಧೆ ಕಂಡಿಲ್ಲ ಇದುವರೆಗೂ. ನಾವು ಬೆಳೆದ ಮುಂದೆ ಏನೋ ಗೊತ್ತಿಲ್ಲ, ಅದು ಇದುವರೆಗೂ ಅಂತ ಕ್ರಿಮಿ ಕೀಟಗಳೇನು ಬಾಧಿಸಿಲ್ಲ ನಮಗೆ. ರೋಗದ ವಿಚಾರ ಬಂದ್ರೆ ರೋಗದ ವಿಚಾರ ನಮಗೆ ಕಾಮನ್ ಆಗಿ ಗೊತ್ತಿದೆ, ಅಂತ ರೋಗಗಳ ಒಂದು ಪ್ರತಿಶತ ತಂದು ಹುಡ್ಕೊಂತೀವಿ ಸ್ವಲ್ಪ ಅಷ್ಟೇ ಅಷ್ಟೇ ಅಷ್ಟೇ, ದೊಡ್ಡ ಮೇಜರ್ ಪ್ರಾಬ್ಲಮ್ ಏನು ಬಂದಿಲ್ಲ. ಈಗ ಖರ್ಚು ವೆಚ್ಚ ಹೋಗ್ಬಿಟ್ಟು ಲಾಭ ಅಂತ ಹೇಳಿ ಏನಂತೀರ ಲಾಭ? ನಾವು ಮೂರು ಬೆಳೆ, ಕನಿಷ್ಠ ಮೂರು ಬೆಳೆ, ನಂದು 1 ಎಕರೆ 30 ಕುಂಟೆ ಇರೋದ್ರಿಂದ ಕನಿಷ್ಠ ಅಂದ್ರೆ ಒಂದು ಕ್ರಾಪ್ ಅಲ್ಲಿ ನನಗೆ 120-30 ರೂಪೀಸ್ ಸಿಕ್ಕಿದ್ರೆ ಬೆಂಡೆಕಾಯಲ್ಲಿ, ಮತ್ತು ಒಂದ ನಮಗೆ ಒಂದ್ ಬದನೆಕಾಯಲ್ಲಿ ಒಂದ್ 10-12 ರೂಪಾಯಿ ಸಿಕ್ಕಿದ್ರೆ, 30 ರೂಪಾಯಿ ಹಾಗಲಕಾಯಿ ಸಿಕ್ಕಿದ್ರೆ, ಕಡಿಮೆ ಅಂತಂದ್ರೆ ನಾನು ಮುಂಗಾರಲ್ಲಿ 30 ಕುಂಟೆ 1 ಲಕ್ಷ ರೂಪಾಯಿ ನಾನು ಮಾಡ್ಕೊಂಡಿದ್ದೇನೆ. ಆಮೇಲೆ ಆಗಸ್ಟ್ ಬಂದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ನಾನು ಅಕ್ಟೋಬರ್ ಹಾಕಿದ್ದಲ್ಲಿ ಸ್ವಲ್ಪ ಅದಕ್ಕೆ ನಂಗೆ ಕಡಿಮೆ ಆಗುತ್ತೆ. ಸರಾಸರಿ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಆದಾಯ ನಾವು ಒಂದು ವರ್ಷದಲ್ಲಿ ಮಾಡ್ಕೊಳ್ತೀವಿ ವೆಜಿಟೇಬಲ್. 1 ಎಕರೆ 30 ಕುಂಟೆ 1 ಎಕರೆ 30 ಕುಂಟೆ ಇಲ್ಲಿ, ಅದರಲ್ಲಿ 50 ತೆಂಗಿನ ಮರ ಇದೆ, ಕನಿಷ್ಠ ಅಂದ್ರೆ 55,000 ತೆಂಗಿನಕಾಯಿ ಆಗುತ್ತೆ. ಹೋದ್ನೇ ವರ್ಷ ರೇಟ್ ಕಡಿಮೆ ಇತ್ತು, ಒಂದು 50,000 ಇತ್ತು ಕೊಬ್ಬರಿ, ಈ ವರ್ಷ ಸ್ವಲ್ಪ ರೇಟ್ ಜಾಸ್ತಿ 80,000 ಇತ್ತು ಕೊಬ್ಬರಿ. ಅದು ಕಮರ್ ಅದು ವರ್ಷದಲ್ಲಿ ಒಂದ್ಸತಿ ನಾವ್ ಎತ್ತಿಟ್ಕೊಳ್ತೀವಿ, ಏಪ್ರಿಲ್ ಮೇ ನಲ್ಲಿ ಒಂದ್ಸತಿ ಕೊಡ್ತೀವಿ ಕೊಬ್ಬರಿ. ಈಗ ಮಾರುಕಟ್ಟೆ ವ್ಯವಸ್ಥೆ ನೀವೇ ಕಂಡ್ಕೊಂಡಿದ್ದೀರಿ, ಈ ಒಂದು ನಿರಂತರವಾಗಿ ಇದು ಸಾವಯವ ಉತ್ಪನ್ನ ಅಂತೇಳಿ ರೈತರು ಮತ್ತೆ ಈಗ ನಮ್ಮ ವಿದ್ಯಾವಂತರು ಶಿಕ್ಷಕರು ಮತ್ತೆ ವೈದ್ಯರು ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಆಮೇಲೆ ಈ ಒಂದು ಸಾವಯವ ಕೃಷಿಯನ್ನ ಪ್ರೀತಿ ಮಾಡ್ತಕ್ಕಂಥವ್ರು ಸಾವಯವ ಉತ್ಪನ್ನಗಳನ್ನ ಪ್ರೀತಿ ಮಾಡ್ತಕ್ಕಂಥ ಅಂತವರ ಒಂದು ನೆಟ್ವರ್ಕ್ ಮಾಡ್ಕೊಂಡು ಅಂತವರ ಒಂದು ಸಂಬಂಧ ಬೆಳೆಸ್ಕೊಂಡು ತಾವು ಈ ಒಂದು ಮಾರಾಟದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಆ ತರ ಏನು ಮಾಡ್ಕೊಂಡಿಲ್ಲ, ಪ್ರೀತಿ ಇದ್ದವರು ನಂಬಿಕೆ ಇದ್ದವರು ನಾವು ರೋಡ್ ಪಕ್ಕ ಇರೋದ್ರಿಂದ ನಮ್ಮಲ್ಲಿ ಬೇಕಾದವರು ಬಂದು ಅಲ್ಲೇ ತಗೊಂಡೋಗ್ತೇವೆ, ಅಲ್ಲೇ ತಗೊಂಡೋಗ್ತಾರೆ, ಉಳಿದಿದ್ದನ್ನು ನಾವು ಮಾರ್ಕೆಟ್ ತಗೊಂಡೋಗ್ತೀವಿ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಸಾವಯವ ಕೃಷಿಯಲ್ಲಿ ಅದು ವಿಶೇಷವಾಗಿ ತರಕಾರಿ ಬೆಳೆ ಬೆಳೀತಾ ಇದ್ದೀರಾ, ಜೊತೆಗೆ ಈ ತರಕಾರಿ ಬೆಳೆಯ ಒಂದು ತಾವು ಹೆದ್ದಾರಿಯ ಒಂದು ಪಕ್ಕದಲ್ಲಿ ಇರೋದಕ್ಕೋಸ್ಕರ ಇದು ಮಾರಾಟದ ವ್ಯವಸ್ಥೆ ಏನು ಇಲ್ಲ ಅಂತ ಹೇಳ್ತೀರಾ, ಮಾರಾಟದ ವ್ಯವಸ್ಥೆಗೆ ನಾವು ಪ್ರತ್ಯೇಕವಾಗಿ ಏನು ಮಾಡಬೇಕಾಗಿಲ್ಲ ಅಂತ ಹೇಳ್ತೀರಾ, ಮತ್ತೆ ಈಗ ಸರ್ಕಾರದಿಂದ ಇದರ ಒಂದು ಉತ್ತೇಜನಕ್ಕೆ ಇದರ ಒಂದು ಮಾರ್ಕೆಟ್ಗೆ ನೀವು ಏನು ಬಯಸ್ತೀರಾ? ನಮ್ಮ ಈ ಸರ್ಕಾರದಿಂದ ನಾನು ಬಯಸೋದೇನಂತಂದ್ರೆ ನಮ್ಮಂತ ರೈತರನ್ನ ಗುರುತಿಸಿ, ಆರ್ಗಾನಿಕಲ್ ಬೆಳೆಯರನ್ನ ಗುರುತಿಸಿ, ನಮಗೊಂದು ಸರ್ಟಿಫಿಕೇಟ್ ಇಲ್ಲ ನಮ್ಮ ಹೊಲಕ್ಕೊಂದು ಸರ್ಟಿಫಿಕೇಟ್ ಏನಾದ್ರು ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಾನು ಬೆಳೆಯುವಂತ ಎಲ್ಲಾನು ಆರ್ಗ್ಯಾನಿಕ್ ಮಾಡಿ ಜನರ ಒಂದು ಆರೋಗ್ಯಕ್ಕೆ ಮತ್ತು ಇದಕ್ಕಾಗಿ ಬೆಳಿಬೇಕು ಅಂತ ನನ್ನ ಉದ್ದೇಶ ಇದೆ. ಅಂತದೇನಾದ್ರು ಸರ್ಕಾರಿ ವ್ಯವಸ್ಥೆ ಮಾಡಿ ಕೊಟ್ರೆ ನಾವು ಖಂಡಿತ ಬೆಳಿತೇನೆ. ಇನ್ನು ನಮ್ಮ ಒಂದು ರೈತ ಬಾಂಧವರು ನಿಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ 9141519021. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಬೆಂಡೆಕಾಯಿ, ಹಾಗಲಕಾಯಿ, ಬದನೆ ಬೆಳೆ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಿ ಮಲ್ಲಾಪುರ ಗ್ರಾಮದ ರೈತರಾದ ಎಂಕೆ ಮಂಜುನಾಥ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳೋಣ ತೋಟಗಾರಿಕೆ ಸಸ್ಯಾತ್ಪೋದನೆ ಈ ಕುರಿತು ಶಿವಮೊಗ್ಗ ಜಿಲ್ಲೆ ನಿಧಿ ಹೋಬಳಿಯ ಪ್ರಗತಿಪರ ರೈತರಾದ ಸಿದ್ದಪ್ಪ ಪಿಸಿ ಅವರೊಡನೆ ಸಂದರ್ಶನ ಕೇಳಿ. ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವವರಿಗೆ ನಮಸ್ಕಾರ ಹಾಗೂ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಪ್ರಗತಿಪರ ರೈತರಾದ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ನಿದಿಗೆ ಹೋಬಳಿಯ ಒಬ್ಬ ಪ್ರಗತಿಪರ ರೈತ ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ಬಿಸಿ ಸಿದ್ದಪ್ಪ ಅಂತ ಹೇಳ್ಬಿಟ್ಟು. ಇವರು ಸುಮಾರು 25 ವರ್ಷಗಳಿಂದ ಸಸಿಗಳ ಒಂದು ಬೆಳೆಸುವುದು, ಅದರ ಅಭಿವೃದ್ಧಿ ಪಡಿಸೋದು, ಮತ್ತೆ ಯಾರು ಅವರ ಹತ್ರ ಬರ್ತಾರೆ ತಗೊಳ್ಳಿಕ್ಕೆ ಅದನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಹೇಳುವುದಾದ್ರೆ ಅಡಕೆ ಮತ್ತು ತೆಂಗು ಇವ್ರದ್ದೊಂದು ಪ್ರಮುಖ ಬೆಳೆ ಆಗಿದೆ. ಈಗ ಇವರು ನಮ್ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ರೈತರಿಗೋಸ್ಕರ ಅವರ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರು ಮಾಮೂಲಿ ನಾವ್ ಏನ್ ಬೆಳೆಸಬೇಕಿದೆಯಲ್ಲ ಅಷ್ಟು ನಾವು ಬೆಳೆಸ್ತೀವಿ ಸರ್. ಸುಮಾರು ಒಂದು 40,000-50,000 ಸುತ್ತಲೇ ಲೋಕಲ್ ಅಡಿಕೆ ಸಸಿಗಳನ್ನು ಬೆಳೆಸ್ತೀವಿ. ಆಮೇಲೆ ತೆಂಗಲ್ಲಿ ತಿಟ್ಟೂರು ಮತ್ತೆ ಅಷ್ಟಕೆರೆ ಟಾಲ್ ಅಂತ ಲೋಕಲ್ ವೆರೈಟಿ ಬರುತ್ತೆ. ಅದೇ ರೀತಿಯನ್ನ ಒಂದು 20,000 ಬೆಳೆಸ್ತೀವಿ ಸರ್. ಇದು ಅಲ್ಲದೆ ನೀವು ಹೇಳಿದ್ರಿ ಈಗ ಇದು ಅಲ್ಲದೆ ಅಲಂಕಾರಿಕ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು ಅಂತ ಕೂಡ ಬೆಳೆಸ್ತಾ ಇದೆ ಅಂತ ಹೇಳಿದ್ರಿ. ಈಗ ಅಡಿಕೆಗೆ ಬಂದ್ರೆ ಇದು ಯಾವ ರೀತಿಯಿಂದ ಸರ್ ನೀವು ಸಸಿ ಬೆಳೆಸೋದು ಸ್ವಲ್ಪ ವಿಧಾನ ಹೇಳ್ಕೊಡ್ತೀರಾ? ಒಂದು 40-50 ವರ್ಷದ ಹಳೆಯ ಮರದ ಚೆನ್ನಾಗಿ ಬಲಿತಿರುವ ಗೋಟುಗಳನ್ನು ಸೀಡ್ ಪರ್ಪಸ್ ಆಗಿ ತಗೊಳ್ತೀವಿ ಸರ್. ಫಸ್ಟ್ ಪ್ಲಾಟ್ ಅನ್ನ ವಿಸಿಟ್ ಮಾಡಿ ಅದರಲ್ಲಿ ನಮ್ಗೆ ಯಾವ್ದು ಸೆಲೆಕ್ಟೆಡ್ ಮರ ಅವನ್ನ ಮಾತ್ರ ಅದನ್ನ ಮಾರ್ಕ್ ಮಾಡಿ ಮಾರ್ಕ್ ಮರದಿಂದ ಮೂರನೇ ಅಥವಾ ನಾಲ್ಕನೇ ಕೊಯ್ಲಿನಲ್ಲಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಸರ್. ಇದು ಇದು ಅಂದ್ರೆ ನೀವು ಅದು ರೋಗ ಮುಕ್ತವಾಗಿರ್ಬೇಕು, ಕೀಟ ಮುಕ್ತವಾಗಿರ್ಬೇಕು, ಇದೆಲ್ಲ ನೋಡ್ತೀರಾ? ಎಲ್ಲ ನೋಡ್ತೀವಿ ಸರ್. ಇದೆಲ್ಲ ನೋಡ್ಬಿಟ್ಟನೆ ಆಯ್ಕೆ ಮಾಡ್ಕೊಳ್ಳೋದು ನೀವು? ಹೌದು ಸರ್. ಈಗ ಇದರಲ್ಲಿ ವಿಶೇಷವಾಗಿ ಅಡಿಕೆ ತಳ ಇದಕ್ಕೆ ಬಂದ್ರೆ ತಳಿಗಳು ಅಂತ ಸ್ವಲ್ಪ ವಿವರಣೆ ಕೊಡ್ತೀರಾ? ಆಕ್ಚುಲಿ ಇರೋದು ತೀರ್ಥಹಳ್ಳಿ ಲೋಕಲ್ ಅಂತ ವೆರೈಟಿ ಸರ್. ಅರೇಟದಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭಾಗಕ್ಕೆ ನಮ್ಮ ಕರ್ನಾಟಕ ವೀರಕ್ಕೆ ಸೂಟಬಲ್ ಒಂದೆ ಅದೇ ತೀರ್ಥಹಳ್ಳಿ ಲೋಕಲ್ ಅಯ್ಯ. ಮತ್ತೆ ನಾವು ಸೀಡ್ ಸೆಲೆಕ್ಷನ್ ನ ಈ ತರೀಕೆರೆ ಸೈಡ್ ಕಲೆಕ್ಟ್ ಮಾಡ್ತೀವಿ ಸರ್. ಬುಕ್ಕಂಬೂದಿಯಲ್ಲಿ ಸೆಲೆಕ್ಷನ್ ಮಾಡ್ತೀವಿ, ಇಲ್ಲ ದೋರ್ನಾಳ್ ತರೀಕೆರೆ ತಾಲೂಕು ಇದ್ರೆ ದೋರ್ನಾಳಲ್ಲಿ ಸೆಲೆಕ್ಟ್ ಮಾಡ್ತೀವಿ ಸರ್. ಸೆಲೆಕ್ಟ್ ಮಾಡೋದಾದ್ರೆ ತಾವು ಒಬ್ಬ ಕೃಷಿ ಪದವೀಧರರು, ತಮಗೆ ಗೊತ್ತಿದೆ. ಜೊತೆಗೆ ಈಗ ಮತ್ತೆ ಇನ್ನು ಹೆಚ್ಚಿನ ಒಂದು ತಾಂತ್ರಿಕಾರಿಕೆ ಇದರಲ್ಲಿ ಬೇಕಂತ ಹೇಳಿದ್ರೆ ಮತ್ತೆ ಯಾರ ಯಾರದಾರದು ಅಂದ್ರೆ ಇಲಾಖೆಯವರ ಇಲ್ಲ ಕೃಷಿ ಇಲಾಖೆಯವರ ಇದರ ತೋಟಗಾರಿಕೆ ಇಲಾಖೆಯವರ ಒಂದು ಪಡೆದುಕೊಳ್ತೀರಾ? ಎಲ್ಲ ಪಡ್ಕೊಳ್ತೀನಿ. ಬೇಕಾದ್ರೆ ನನಗೇನು ಯಾವ್ದಕ್ಕೂ ಮಾಹಿತಿ ಇರೋದಿಲ್ಲಲ್ಲ. ಯೂನಿವರ್ಸಿಟಿಯಿಂದ ತಕೊಂತೀವಿ ಮತ್ತೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದ ತಕೊಳ್ತೀವಿ ಸರ್. ಇದು ಈಗ ನೀವು ತೀರ್ಥಹಳ್ಳಿ ಲೋಕಲ್ ಅಂತ ಹೇಳಿದ್ರಿ, ಇದು ಮಲೆನಾಡಿಗೂ ಮಾತ್ರ ಸೂಕ್ತನಾ ಅಥವಾ ಬಯಲು ಸೀಮೆಯಲ್ಲಿ ಈಗ ಬೆಳೀತಾ ಇದಾರೆ ಅದಕ್ಕೂ ಸೂಕ್ತ ಆಗುತ್ತಾ? ಇದು ಇದು ತೀರ್ಥಹಳ್ಳಿ ಲೋಕಲ್ ಅಂದ್ರೆ ಆಕ್ಚುಲಿ ತಳಿ ಹೆಸರು ತೀರ್ಥಹಳ್ಳಿ ಲೋಕಲ್. ಬಟ್ ಕರ್ನಾಟಕದಲ್ಲಿ ಯಾವ್ದೇ ಈ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಬಿಟ್ಟು ಉಳಿದ ಭಾಗಕ್ಕೆಲ್ಲದು ತೀರ್ಥಹಳ್ಳಿ ಲೋಕಲ್ ಸೆಲೆಕ್ಟ್ ಆಗುತ್ತೆ. ಬಟ್ ತಳಿ ಇದೆಯಲ್ಲ ತೀರ್ಥಹಳ್ಳಿಯಿಂದ ತರೋದಿಲ್ಲ ತಳಿ ಬೀಜನ, ನಮ್ಮ ಡ್ರೈ ಲ್ಯಾಂಡ್ ಗಳಲ್ಲೇ ತಕೊಂಡಿ ಸರ್ ಬೀಜನ. ಓಕೆ ಓಕೆ ಓಕೆ. ತೀರ್ಥಹಳ್ಳಿ ಆ ಕಡೆ ಸೈಡ್ ಇಂದ ಆ ಏರಿಯಾಕ್ಕೆ ಶೂಟ್ ಆಗುತ್ತೆ ಮಲ್ನಾಡು ಏರಿಯಾಕ್ಕೆ. ಡ್ರೈ ಲ್ಯಾಂಡ್ ಅಲ್ಲಿ ಇರೋ ಸೀಡ್ ಇದೆಯಲ್ಲ ಅರೆಕ ಸೀಡ್ ಇಲ್ಲಿ ಈ ಏರಿಯಾಕ್ಕೆ ಶೂಟಬಲ್ ಆಗುತ್ತೆ ಸರ್ ಇದೆ ಡ್ರೈ ಲ್ಯಾಂಡ್ ಇಂದ ತರೀಕೆರೆದು. ಇದು ನೀವು ಎಷ್ಟು ತಿಂಗಳವರೆಗೆ ನೀವು ಇದನ್ನ ಅಭಿವೃದ್ಧಿ ಪಡಿಸ್ತೀರಿ ಸರ್ ನಿಮ್ಮ ಒಂದು ಇದರಲ್ಲಿ ಸಸ್ಯಾಗಾರದಲ್ಲಿ? ನರ್ಸರಿಯಲ್ಲಿ ಒಂದರಿಂದ ಒಂದೂವರೆ ವರ್ಷ ತನಕ ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ ಅದು ನಿರ್ವಹಣೆ ಮಾಡ್ತೀರಾ? ಅದು ನಿಮ್ಮ ಜೊತೆನೆ ಇರುತ್ತೆ ಒಂದು ವರ್ಷ, ಆಮೇಲೆ ಮಾರಾಟ ಆಗ್ತದೆ ಅದು. ಹೌದು ಸರ್. ಈಗ ಇದರಲ್ಲಿ ಪ್ರಮುಖವಾಗಿ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ, ಈಗ ತಾವು ಯಾವ ಒಂದು ಗೊಬ್ಬರ, ಏನು ಸಾವಯವ ಗೊಬ್ಬರನೋ ಅಥವಾ ರಾಸಾಯನಿಕ ಗೊಬ್ಬರನ ಅಥವಾ ಎರಡೂ ಸೇರಿಸಿ ನೀವು ಉಪಯೋಗಿಸ್ತಾ ಇದ್ದೀರಾ? ಇಲ್ಲ ಸರ್, ನಾನು FYM ಅಂದ್ರೆ ಸಾವಯವ ಗೊಬ್ಬರ ಏನಿದೆ ಅದನ್ನ ಮಾತ್ರ ಉಪಯೋಗಿಸ್ತೀವಿ. ಎನ್ಪಿಕೆ ಫರ್ಟಿಲೈಸರ್ ಅನ್ನ ಉಪಯೋಗಿಸ್ತಾ ಇದಿಲ್ಲ ಸರ್. ಉಪಯೋಗಿಸ್ತಿಲ್ಲ. ಇದು ಏನಿದ್ರು ತಿಪ್ಪೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಮತ್ತೆ ಮಣ್ಣು. ಮಣ್ಣು ಅಂತಂದ್ರೆ ಹೇಗೆ, ಹೊಸ ಮಣ್ಣ ಅಥವಾ ಯಾವ ರೀತಿಯಿಂದ ಸರ್? ಅದು ಅಂದ್ರೆ ಈಗ ಸಸಿ ಮಾಡ್ಲಿಕ್ಕೆ ಒಂದೆರಡು ವರ್ಷದಿಂದ ಹೊಡಿಸಿ ಅದನ್ನ ಡಂಪ್ ಮಾಡಿರ್ತೀವಿ ಸರ್. ಇರ್ತೀವಿ, ಅದನ್ನ ಆಮೇಲೆ ಯೂಸ್ ಮಾಡ್ತೀವಿ ಸರ್. ಓಕೆ. ಎಷ್ಟು ಈಗ ಪೂರೈಕೆ ಮತ್ತು ಬೇಡಿಕೆಗೆ ಬಂದಾಗ ಏನ್ ಅನಿಸ್ತದೆ ನಿಮ್ಗೆ, ಏನ್ ಹೇಳ್ತೀರಾ? ಪೂರೈಕೆ ಅದೇ ನಮ್ಮ, ನಾನು ಏನು ಮಾಡಿ ರಿಕ್ವೈರ್ಮೆಂಟ್ ಮಾಡ್ಕೊಂಡಿರ್ತೇನೆ ಸರ್, ಅಷ್ಟು ಪೂರೈಕೆ ಮಾಡ್ತೀನಿ. ಮತ್ತೆ ಬೇಡಿಕೆ ಜಾಸ್ತಿ ಬಂದ್ರೆ ಹೊರಗಡೆಯಿಂದ ತಂದ್ಕೊಡಕ್ ಹೋಗೋದಿಲ್ಲ. ಓಕೆ ಓಕೆ. ನಿಮ್ಮಲ್ಲಿ ಏನು ಅಭಿವೃದ್ಧಿ ಪಡಿಸ್ತೀರಾ ಅದನ್ನೇ ಕೊಡ್ತೀರಿ? ಅಷ್ಟು ಮಾತ್ರ ಕೊಡ್ತೇನೆ ಸರ್. ಇದು ಯಾವ ತಿಂಗಳಲ್ಲಿ ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಮಾಡ್ತಕ್ಕಂತ ಸಮಯದಲ್ಲಿ ಬೇಡಿಕೆ ಜಾಸ್ತಿ ಇರುತ್ತಂತ ಹೇಳ್ತೀರಾ, ಅಥವಾ ಸುಸ್ಥಿರವಾದ ನಿರಂತರವಾದ ಯಾವಾಗ್ಲೂ ಬೇಡಿಕೆ ಇರುತ್ತದಂತ ಹೇಳ್ತೀರಾ? ಮೇಜರ್ ಆಗಿ ಮಳೆಗಾಲ ಸೀಸನ್ ಅಲ್ಲಿ ಜಾಸ್ತಿ ಬೇಡಿಕೆ ಇರುತ್ತೆ ಸರ್. ಅಂದ್ರೆ ಸಸಿ ಹಾಕುವ ಒಂದು ಸಮಯದಲ್ಲಿ ಜೂನ್ ಜುಲೈ ಏನಿದೆಯಲ್ಲ ಅದು ಅವಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಬಯಲು ಸೀಮೆಯಲ್ಲಿ ಚನಲ್ನಿಂದ ನೀರಿನ ಅನುಕೂಲತೆ ಇದ್ದಾರಲ್ಲ, ಫೆಬ್ರವರಿ ಮಾರ್ಚ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ ಸರ್. ಫೆಬ್ರವರಿ ಮಾರ್ಚ್ ಅಲ್ಲಿ ಏನಾದ್ರೂ ನುಸಿ ಪೀಡೆ ಅಥವಾ ಏನಾದ್ರೂ ರಸ ಇರುವ ಕೀಟ ಅಥವಾ ಪತಂಗ ಇದೆ ಇಂತದೇನಾದ್ರೂ ಅಥವಾ ರೋಗ ಈಗ ಏನಾದ್ರು ನೀವು ಕಂಡಿದ್ದೀರಾ? ಸಸಿ ಮಾಡೋ ಟೈಮಲ್ಲಿ ಸ್ವಲ್ಪ ಬರುತ್ತೆ ಸರ್ ಕೆಲಸ. ಓಪನ್ ಮಾಡ್ತೀವಲ್ಲ, ಬೆಲೆ ಎಲ್ಲ ಸುಟ್ಟೋದಂಗಾಗುತ್ತೆ. ಅದಕ್ಕೇನು ಮಾಡ್ತೀರಾ, ಅದಕ್ಕೇನು ಒಂದು ನಿರ್ವಹಣೆಗಾಗಿ ಏನ್ ಕ್ರಮ ತಗೊಳ್ತೀರಾ ನೀವು? ಶೇಡ್ ಕೊಡ್ತೀವಿ ಸರ್ ಅಷ್ಟೇ. ನೆರಳು ಅಷ್ಟೇ ಕೊಡ್ತೀರಾ? ನೆರಳು ಪರದೆ ಮಾತ್ರ ಕೊಡ್ತೀವಿ ಸರ್. ಸರಿ ಹೋಗ್ತದೆ? ಸರಿ ಹೋಗುತ್ತೆ. ಓಕೆ. ಸಸಿ ಬೆಳೆಸೋ ಟೈಮಲ್ಲಿ ಯಾವ್ದು ಕೀಟಗಳು ಏನು ಬರೋದಿಲ್ಲ ಸರ್, 90% ಬರಕ್ ಹೋಗೋದಿಲ್ಲ. ಯಾವಾಗ ಇದು ಅಂದ್ರೆ ನಾಟಿ ಮಾಡ್ತಾರೋ ಅವಾಗ ಶುರು ಆಗ್ತದೆ ಅಂತ ಹೇಳ್ತೀರಾ? ಓಪನ್ ಲ್ಯಾಂಡ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದಾಗ ಬೂಸ್ಕೆ ಟೈಮಲ್ಲಿ ಮೈಟ್ಸ್ ಅಟ್ಯಾಕ್ ಆಗುತ್ತೆ. ಮೇಜರ್ ಅಟ್ಯಾಕ್ ಆಗೋದ ಮೈಟ್ಸ್ ಒಂದು. ಮೈಟ್ಸ್ ಮೈಟ್ಸ್ ಅಂತ ಕಂಟ್ರೋಲ್ ಮಾಡಿಬಿಟ್ರೆ ಅಪ್ ಟು 3-4 years ಮಾತ್ರ ಬರುತ್ತೆ ಆ ಮೈಟ್ಸ್ ಅಟ್ಯಾಕ್ ಆಗೋದು. ಆಫ್ಟರ್ 4 years ಏನು ಅಂದ್ರೆ ಪ್ಲಾಂಟ್ ರೆಸಿಸ್ಟೆನ್ಸ್ ಬಂದಿರುತ್ತಲ್ಲ, ಮೈಟ್ಸ್ ಅಟ್ಯಾಕ್ ಆಗೋದಿಲ್ಲ. ಇದು ಮತ್ತೆ ಏನ್ ಹೇಳ್ತೀರಾ ಈಗ ಇದರ ತೆಂಗಿನ ಸಸಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಸಾರಾಂಶವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಒಂಥರ ಸುಲಭದ ಕೆಲಸ ಅಂತ ಹೇಳ್ತೀರಾ, ಅಥವಾ ಮಾಮೂಲಿಯಾಗಿ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಪೂರ್ವಜರು, ನಾವು ಅದೇ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ? ಇದನ್ನ ಹೇಗೆ ಇಲ್ಲ ತೆಂಗಲ್ಲ ಅಡಿಕೆಯಲ್ಲಿ ಅಡಿಕೆ ಅದು ನಿರಂತರವಾಗಿ ಏನ್ ಬರ್ತಾ ಇದಾರ ಅಂದ್ರೆ ಇವತ್ತಿಗೆ ಕಮರ್ಷಿಯಲ್ ಬೆಳೆಯಲ್ಲಿ ಮೇಜರ್ ಅದು ಸಾಧ್ಯ ರೈತರು ಇನ್ಕಮ್ ಆದಾಯ ಕಾಣದ ಅಡಿಕೆಯಲ್ಲಿ. ಅಡಿಕೆಯಲ್ಲಿ ಹೌದು. ಅಡಿಕೆ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಬರೋದಿಲ್ಲ. ಏನಾಗುತ್ತೆ ಅಂದ್ರೆ ಅದನ್ನೇ ಮಾಡ್ಕೊಂತ ಹೋಗ್ತಾದ್ರೆ ಅದ್ರದಕ್ಕೆ ನಾವು ರೆಕಮೆಂಡ್ ಮಾಡೋದು ಇಂಟರ್ ಅಂದ್ರೆ ಒಳ ಇಂಟರ್ ಕ್ರಾಪ್ ಆಗಿ ಅಂದ್ರೆ ಮಿಶ್ರ ಬೆಳೆಯಾಗಿ ಪೆಪ್ಪರ್ ಹಾಕಿ ಆಮೇಲೆ ಕಾಡಮಮ್ ಹಾಕಿ ಅಂತ ಹೇಳ್ತೀವಿ ಸರ್. ಈಗ ಇದು ನೀವು ಕಂಡ್ಕೊಂಡಿರೋ ಹಾಗೆ ಈಗ 25 ವರ್ಷದಿಂದ ತಾವು ಈ ಒಂದು ಇದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ರಿ. ಈಗ ನಿಮ್ಗೇನ್ ಅನಿಸ್ತದೆ, ಇದು ಮಲೆನಾಡಲ್ಲಿ ಇದರ ಒಂದು ಬೇಡಿಕೆ ಅಥವಾ ಇದರ ಒಂದು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ ಸರ್ ವರ್ಷ ವರ್ಷನು? ಮಲೆನಾಡಲ್ಲಿ ಕಡಿಮೆ ಆಗ್ತಾ ಇದೆ ಸರ್, ಈ ಡ್ರೈಲ್ಯಾಂಡ್ಗಳಲ್ಲಿ ಏರಿಯಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಮಲೆನಾಡಲ್ಲಿ ಸ್ವಲ್ಪ ರೋಗ ಜಾಸ್ತಿ, ಮಳೆ ಜಾಸ್ತಿ ಅಲ್ಲ ಸರ್, ಹಂಗಾಗಿ ರೋಗ ಸ್ವಲ್ಪ ಬರುತ್ತೆ. ಮತ್ತೆ ಬಯಲು ಸೀಮೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಭತ್ತ ಬೆಳೀತಿದ್ರು, ಭತ್ತ ಕಬ್ಬು, ಅಲ್ಲಿ ರೈತರಿಗೆ ಆದಾಯ ಏನು ಬರಲ್ಲ ಅಂದ್ರೆ ಅದು ಬರ ಆದಾಯ ಏನಾಗುತ್ತೆ ಬರ ಇದು ಖರ್ಚಿಗೆ ಆಗುತ್ತೆ.

ಮತ್ತೆ ಹಣ್ಣಿನ ಬೆಳೆಗಳು ಅಂತ ಹೇಳಿದ್ರಿ, ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಯಾವ ಎಲ್ಲ ಒಂದು ಸಸಿಗಳ ಒಂದು ನಿರ್ವಹಣೆ ಮತ್ತೆ ಅದರ ಒಂದು ಅಭಿವೃದ್ಧಿ ಪಡಿಸ್ತೀರಿ? ಮಾವು, ಮಾವು ಮ್ಯಾಂಗೋದಲ್ಲಿ ಮಾವು, ಮಾವು ಮಾವಲ್ಲಿ ಅದರಲ್ಲಿ ಒಂದು ಆಲ್ಪೆ ಅಂತ ಬರುತ್ತೆ ಸರ್, ಮಲ್ಲಿಕ ವೆರೈಟಿ ಬರುತ್ತೆ, ತೋತಾಪುರಿ ಬರುತ್ತೆ ಸರ್, ಸಿಂಧೂರ, ಸಿಂಧೂರ ಸಿಂಧು, ದಶಹರಿ, ಇಷ್ಟು ವೆರೈಟಿ ಮಾಡ್ತೀವಿ ಸರ್. ಹಣ್ಣು ಪ್ರಮುಖವಾಗಿ ಹಣ್ಣಿನ ಗಿಡದಲ್ಲಿ ಮಾವು ಮಾತ್ರ ಮಾಡ್ತೀರಾ? ಮಾವು ಮಾಡ್ತೀವಿ ಸರ್. ಪಪ್ಪಾಯ ಆಮೇಲೆ ಸೀಬೆ ಸಪೋಟ, ಪಪ್ಪಾಯಿ ಅವು ಮತ್ತೆ ನುಗ್ಗೆ ಅವೆಲ್ಲ ಸೀಸನಲ್ ಅಷ್ಟೇ ಸರ್ ಮಾಡೋದದು. ಆಮೇಲೆ ಇದು ಸೀತಾಫಲ, ಆಮೇಲೆ ಕಿತ್ತಲೆ ಹಣ್ಣು ಅಂತ ಹೇಳ್ತೀವಲ್ಲ, ಕಿತ್ತಲೆ ನಮ್ಮಲ್ಲಿ ಅಂದ್ರೆ ಹೊರಗಡೆಯಿಂದ ಪ್ರಿಪೇರ್ ಮಾಡ್ತೀರ ಸಸಿಗಳನ್ನ ಅದನ್ನ? ಹೊರಗಡೆಯಿಂದ ತರ್ತೀರಾ? ಎಲ್ಲಿ? ಕೂರ್ಗಿಂದನ? ಕೂರ್ಗ್ ಅಲ್ಲ ಸರ್, ಈಗ ರಾಜಮಂಡ್ರಿಯಿಂದ ಬರುತ್ತೆ ಸರ್. ಹೊರಗಿಂದ? ತಮಿಳ್ನಾಡು, ಆಂಧ್ರಪ್ರದೇಶ. ಆಂಧ್ರಪ್ರದೇಶದಿಂದ ತರಿಸ್ತೀರಾ? ಅದರಿಂದ ಅಲಂಕಾರಿಕ ಗಿಡಗಳು ಜಾಸ್ತಿ ತರಿಸ್ತೇವೆ. ಈಗ ಒಟ್ಟಾರೆಯಾಗಿ ಈ ಸಸಿಗಳ ಅಭಿವೃದ್ಧಿ ಮತ್ತು ಇದರ ಒಂದು ನಿರ್ವಹಣೆ ಕುರಿತು ಏನ್ ಅನಿಸ್ತದೆ ನಿಮ್ಗೆ? ಇದು ಜೀವನೋಪಾಯಕ ಅಂತ ಹೇಳಿ ಅನಿಸುತ್ತಾ?